ಕೊಳ್ಳ ಪಯಣ ದುಃಖ ಕತ್ತಲು ಹೊಂಜುತ್ತಿರುವ ಮರೆಗೆ ಕಳ್ಳ ಸಮಯ ನೋಡಿ ಮುತ್ತಲು ಹಾದಿ ಬದಿಗೆ ಹಳ್ಳ ಕೊಳ್ಳ ಪಯಣ ದುಃಖ ಕತ್ತಲು ಹೊಂಜುತ್ತಿರುವ ಮರೆಗೆ ಕಳ್ಳ ಸಮಯ ನೋಡಿ ಮುತ್ತಲು ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ಬದುಕಿಗಿಲ್ಲ ಬೇರೆ ನೆರವು ಸೇರಲೊಂದು ಬೇವು ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ವಿಷಗು ಯಾವ ಜೋಡಿ ಹಸಿದ ಒಡಲು ಹಣದ ಮಣಿಯು ಬಾಳಬಹುದು ಕೂಡಿ ಹೊರಗೆ ಮುಂದೆ ತನಕು ಬಲೆಯ ವಿಷಗು ಯಾವ ಜೋಡಿ ಹಸಿದ ಒಡಲು ಹಣದ ಮಣಿಯು ಬಾಳಬಹುದು ಕೂಡಿ ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ಬಲ್ಲಿಗೆಲ್ಲ ಬೇರೆ ನೆರವು ಸೇರಲೊಂದು ಬೇವು ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ಬಹುದು ಐಕ್ಯ ಬಿದ್ದ ಬದುಕನೆತ್ತಿ ಮೊದಲು ಮರೆತು ಸ್ವಂತ ಸತ್ಯ ಸಮತೆಯಲ್ಲಿ ತನಗೆ ತಾನೇ ಬಲಿಯಬಹುದು ಐಕ್ಯ ಆಗ ಲಹರಿ ಲಹರಿ ಮೊಳೆಯುವಂತೆ ಗಾಳಿ ಮೊಳಗೆ ವ್ಯಕ್ತಿ ಬದುಕು ಸೆಳೆಯಬಹುದು ನಾಡು ನುಡಿಯ ಕರೆಗೆ ಆಗ ಲಹರಿ ಲಹರಿ ಮೊರೆಯುವಂತೆ ಗಾಳಿ ಮೊರೆಗೆ ವ್ಯಕ್ತಿ ಬದುಕು ಸೆಳೆಯಬಹುದು ನಾಡು ನುಡಿಯ ಕರೆಗೆ ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ಬದುಕಿಗಿಲ್ಲ ಬೇರೆ ನೆರವು ಸೇರಲೊಂದು ಬೇವು ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಸಾವು ಇಲ್ಲಿ ಹುಟ್ಟು ಇಲ್ಲಿ ಬಾಳು ಇಲ್ಲಿ ನಮ್ಮ ಇದುವರೆಗೆ ದೇಶಭಕ್ತಿ ಗೀತೆ ಕೇಳಿದ್ರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಸಮಯ 7 ಗಂಟೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಯುವ ಮಿತ್ರರೇ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಹೇಮಾ ಪಶುಪತಿ ಹಾಳ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೇಮಾ ಪಶುಪತಿ ಹಾಳ್. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಹೆಜ್ಜೆ ಮಾಡಲಿ, ಮನಸ್ಸುಗಳು ಸಾಗಲಿ, ಮುಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ ನಗುವಿನ.